ತಿಮ್ಮಪ್ಪ ಗೌಡರು ಉತ್ತಮ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರ ಬೀದರ್ ಟು ಚಾಮರಾಜನಗರವರೆಗೆ ವಿಶ್ರಾಂತ ಕೇಳುವವರು ತಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದೀವಿ ಸರ್. ಪ್ರಶ್ನೆ ಏನಂದ್ರೆ ನಮ್ದೇ ಆದ ಸಮಸ್ಯೆಗಳಿವೆ, ಆದ್ರಿಂದ ಮುಂದಿನ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನ ಫೋನಿನ ಕರೆ ಕೊಡಬೇಕು ಅಂತ ಕೋರ್ಕೊತೀವಿ ಸರ್. ಅಲ್ಲ, ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳನ್ನು ಬಂದೇ ಬರ್ತಾರಲ್ಲ, ತಮ್ಗೆ ನಾವು ಮಾತಾಡ್ಸಕ್ಕಾಗಿಲ್ಲ ಸರ್ ಅವ್ರನ್ನ. ಇಲ್ಲ, ಮಾತಾಡ್ಸಂಗಾಗಬೇಕು. ನೀವು ಪತ್ರ ಬರೆದು ನಿಮ್ಮ ಪ್ರಶ್ನೆಗಳನ್ನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ತೆಗೆದುಕೊತಾರೆ. ತಲುಪೇ ಇಲ್ಲ ಸರ್, ಸುಮಾರು ಬರ್ದಿದೀವಿ ನಾವು ಅವ್ರಿಗೆ ಕಲ್ಪಿಸ್ತೇವೆ, ಅವರಿಗೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಬನ್ನಿ ಅಂತ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದಿಂದ ಮಾತಾಡ್ತಾ ಇದ್ದೇವೆ ಸರ್. ಮಾತಾಡಿ, ಮಾತಾಡಿ. ಹೆಸರು ಶಶ್ಮಿ ಭಟ್ಟು, ಸುಳ್ಯ. ಹೇಳಿ. ನಾನು ಸರ್ 7 ಮತ್ತು 8ಕ್ಕೆ ಬೆಂಗಳೂರಿನ ರಾಜ್ಯ ಮಟ್ಟದ ಸಿರಿಧಾನ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಸರ್. ತುಂಬಾ ಸಂತೋಷ. ಬಹಳಷ್ಟು ಖುಷಿ ಆಗ್ತಾ ಉಂಟು ಸರ್, ಯಾಕೆಂದ್ರೆ ಒಂದು ರೈತರನ್ನು ಪ್ರೋತ್ಸಾಹಿಸುವ ಮತ್ತು ಒಂದು ಪಾರಂಪರಿಕ ಒಂದು ಇದನ್ನು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಸರ್, ಹಾಗೆ ಖುಷಿಯಾಗಿ ನಾನು ಮಾತಾಡಿದ್ದು ಸರ್. ಸಂತೋಷ. ಅವತ್ತು ನಾನು ಕೂಡ ಕಾರ್ಯಕ್ರಮದಲ್ಲಿ ಇದ್ದೆ, ಬಹುಶಃ ನೀವು. ನಾನು ಅನಿಸಿಕೆ ವ್ಯಕ್ತಪಡಿಸಿದ್ದೆ ಸರ್ ಸಚಿವರ ಎದುರು. ಒಳ್ಳೇದು, ಒಳ್ಳೇದು ಶಶ್ಮಿ ಅವರೇ. ಈಗಾಗಲೇ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಮುಂದಿನ ದಿನಗಳಲ್ಲಿ. ಖಂಡಿತ ಸರ್, ನಾನು ನಾಡಿದ್ದು ವಾಣಿಜ್ಯ ಮೇಳಕ್ಕೆ ಕೂಡ ಬರ್ತಾ ಇದ್ದೇನೆ ಸರ್. 23ಕ್ಕೆ ಬನ್ನಿ, ಬನ್ನಿ, ದಯವಿಟ್ಟು ಬನ್ನಿ. ಅಲ್ಲಿಂದ ಉತ್ತಮ ಕಾರ್ಯಕ್ರಮ ಸರ್, ಯಾಕೆಂದ್ರೆ ನಮ್ಮ ಈ ಕಡೆ ತೆಂಗು ಅಡಿಕೆ ರಬ್ಬರು ಬೆಳೆ, ಆದ್ರೂ ಈ ರೀತಿ ಸಿರಿಧಾನ್ಯ ಬೆಳೆಯವರಿಗೆ ಒಂದು ಪ್ರೋತ್ಸಾಹ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರಲ್ಲ, ಅದೇ ಖುಷಿ ಸರ್ ತುಂಬಾನೇ. ಅದೇ ಅದೇ ಅದೇ ಅದೇ ಬನ್ನಿ, 23ರ ಕಾರ್ಯಕ್ರಮಕ್ಕೂ ಬನ್ನಿ ತಾವು ದಯವಿಟ್ಟು. ಖಂಡಿತ ಸರ್, ಆಗ್ಬೋದು ಸರ್. ಉಳಿದವ್ರಿಗೂ ಹೇಳಿ ಅಮ್ಮ. ಇಡೀ ಪ್ರಚಾರ ಮಾಡಿದ್ದೇವೆ ಸರ್ ಮಂಗಳೂರಲ್ಲಿ, ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ವಾ ಸರ್. ಇಲ್ಲ, ನಿಮ್ಮಂತವ್ರ ಈ ತರ ಪರಿಚಯ ಮಾಡಿದ್ರೆ ಇನ್ನು 4 ಜನಕ್ಕೆ ಉಪಯೋಗ ಆಗುತ್ತೆ. ನೋಡಿ ಸರ್, ನಾವು ರಾಜ್ಯ ಸರ್ಕಾರ ಜೊತೆಗೆ ಕೈ ಜೋಡಿಸಿದಂಗೆ ಆಗುತ್ತೆ. ಯಾಕಂದ್ರೆ ಈಗ 7 ವರ್ಷದಿಂದ ಅವರ ಮುತುವರ್ಜಿಯಿಂದನೇ ಈ ಒಂದು ಸಾವಯವ ಈ ಪ್ರಾಡಕ್ಟ್ ಗಳು ಎಲ್ಲಾ ಕಡೆ ಲಭ್ಯ ಆಗಂಗಾಗಿದೆ. ಮತ್ತೆ ನೀವೊಂದು ಹೇಳಿದ್ರ ಸರ್, 2017ರ ಮೊದಲು ಬೆಂಗಳೂರಿನ ಯಾವ ಗಲ್ಲಿಗಳಲ್ಲಿ ಕೂಡ ಒಂದು ಸಿರಿಧಾನ್ಯ ಸಿಗ್ತಾ ಇಲ್ಲ ಅಂತ. ಈಗ ಎಲ್ಲಿ ಕೇಳಿದ್ರು, ಯಾಕೆಂದ್ರೆ ನಮ್ಮ ಕಡೆನೇ ಈಗ ಸಿಗ್ತಾ ಉಂಟು ಸರ್. ನೋಡಿ ನೋಡಿ, ಯಾಕಂದ್ರೆ ಇದೆಲ್ಲ ನಿಮ್ಮಂತವರಿಂದ ಸಾಧ್ಯ. ರಾಜ್ಯ ಸರ್ಕಾರ ಮತ್ತು ಕೃಷಿ ಅಧಿಕಾರಿಗಳು ಎಲ್ಲಾ ಒಂದು ಮುತುವರ್ಜಿಯಿಂದ ಈ ಮಟ್ಟಕ್ಕೆ ಬಂದಿದೆ. ಇನ್ನು ಮುಂದೆ ಹೋಯ್ತಾರ ಅವರಿಗೆ ವಿಶ್ವಾಸ. ಯಾಕಂದ್ರೆ ಗ್ರಾಮದ ಪ್ರತಿ ಇದರಲ್ಲಿ ಕೂಡ ನೀವು ಕೃಷಿ ಸಖಿಯನ್ನು ಇದು ಮಾಡಿದ್ರ, ಕೃಷಿ ಸಖಿಗೆ ಕೂಡ ಈ ರೀತಿಯ ಒಂದು ಒಳ್ಳೆಯ ಪ್ರಚಾರ ಸಿಗ್ತಾ ಉಂಟು. ಹೌದೌದೌದು, ಒಳ್ಳೇದಾಗ್ಲಿ ಸುಷ್ಮಿ ಅವರೇ. ಧನ್ಯವಾದಗಳು. ಅವರು ಹೇಳಿದಾಗೆ ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಗಳು ಕೂಡ ಆಹಾರದ ಸಿರಿಧಾನ್ಯಗಳ ಆಹಾರವನ್ನ ಹೇಗೆ ಪಾಕಸ್ಪರ್ಧೆ ಏರ್ಪಡಿಸಿ ರೈತ ಮಹಿಳೆಯರನ್ನ ಕರೆದು ಅಲ್ಲಿ ವಿಜೇತರಾದವ್ರನ್ನ ಪ್ರತಿ ಜಿಲ್ಲೆಯಲ್ಲಿ 3 ಜನಕ್ಕೆ ಒಂದು ಬಹುಮಾನವನ್ನು ಕೊಟ್ಟು ಅದರಲ್ಲಿ ಫಸ್ಟ್ ಬಂದವ್ರನ್ನ ಮತ್ತೆ ರಾಜ್ಯ ಮಟ್ಟಕ್ಕೆ ಕರೆದು ಇಲ್ಲೂ ಕೂಡ ಪಾಕ ಸ್ಪರ್ಧೆಯನ್ನ ಮಾಡಿ ಅವರಿಗೆ ಬಹುಮಾನವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಈಗ ಪಾಕ ಅಂದ ತಕ್ಷಣ ಈಗ ಸಿರಿಧಾನ್ಯಗಳು ಬೇರೆ ಬೇರೆ ತರದಿಂದ ಮಾಡಿ ಉತ್ಪನ್ನ ಮಾಡಿ ಜನರಿಗೆ ತೋರಿಸೋದ ಹೇಗೆ? ಸಿರಿಧಾನ್ಯಗಳಿಂದ ಮಾಡಬಹುದಾದಂತಹ ಖಾದ್ಯಗಳನ್ನು ಮತ್ತೆ ಮರೆತು ಹೋದ ಖಾದ್ಯಗಳು ಅಂದ್ರೆ ಆ ಕ್ಷಣದಲ್ಲಿ ಅವರು ತಮ್ಗೆ ತಿಳಿದಂಗೆ ಏನೋ ಒಂದು ರುಚಿಕರವಾದ ಒಂದು ಖಾದ್ಯವನ್ನು ಮಾಡಿ ಪ್ರಚಾರ ಮಾಡಿ ಹೊಸದಾಗಿ ಜಾರಿಗೂ ತರಬಹುದಲ್ಲ. ಅಂದ್ರೆ ಇದು ಯಾವೂ ಕೂಡ ಹೊಸದಲ್ಲ, ಅದೇ ನಮ್ಮ ಹಿರಿಯರು ತಿಂತಾ ಮರ್ತೋಗಿದೀವಿ ನಾವು, ಅದನ್ನ ಮತ್ತೆ ಪರಿಚಯ ಮಾಡಿಸಬೇಕು ಅನ್ನೋ ಕಾರಣದಿಂದ ಇವತ್ತು ತುಂಬಾ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮಗಳು ಪ್ರತಿ ಜಿಲ್ಲೆಯಲ್ಲೂ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಮೊನ್ನೆ 7 ಮತ್ತು 8 ತಾರೀಕು 2 ದಿವಸ ಕಂಟಿನ್ಯೂಸ್ ಆಗಿ ಎಲ್ಲಾ ಜಿಲ್ಲೆಯಿಂದ ಜನ 3 ಜನ ವಿನ್ನರ್ಸ್ ನ ಕರೆದು ಒಂದು ಕಾರ್ಯಕ್ರಮವನ್ನು ಕೆಂಪೇಗೌಡರೇ. ಈಗ ಏಕದಳ ಧಾನ್ಯಗಳಾದ ಈಗ ಗೋಧಿ ಮತ್ತೆ ಭತ್ತ ಈಗ ಈ ಬೆಳೆಗಳ ಮೇಲೆ ತುಂಬಾ ಒತ್ತಡ ಬಂದಿದೆ. ಅದ್ರ ಜೊತೆಗೆ ಈ ಒಂದು ಸಿರಿಧಾನ್ಯಗಳನ್ನು ಸೇರಿಸಿಕೊಂಡ್ರೆ ಅವುಗಳ ಮೇಲೆ ಬೆಳೆಯುವಂತ ಒತ್ತಡ ಕಡಿಮೆ ಆಗುತ್ತೆ. ಮೂಲ ಉದ್ದೇಶನೇ ಅದು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಬರಗಾಲ ಬಂದ ಸಂದರ್ಭದಲ್ಲಿ ಈ ಬೆಳೆಗಳು ನಿಮ್ ಕೈ ಹಿಡಿತವೆ. ಹೌದು, ಜೊತೆಗೆ ಗ್ರಾಹಕರ ಆರೋಗ್ಯ ಬಹಳ ಮುಖ್ಯ. ಅದು ಕೂಡ ಇವತ್ತು ಸಿರಿಧಾನ್ಯಗಳಲ್ಲಿ ಕನೆಕ್ಟ್ ಮಾಡಿ ಪ್ರಶ್ನೆ ಕೇಳುವ. ಹಲೋ, ಹೆಸರು ಹೇಳಿ, ಎಲ್ಲಿಂದ? ಸರ್ ನಮಸ್ಕಾರ, ನಾವು ಚಿನ್ಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಒಳಗೊಂಡು ಗ್ರಾಮದವರು. ಹೇಳಿ ಚಿನ್ಸ್ವಾಮಿ ಅವರೇ. ಅದೇ ಸರ್, ಸಿರಿಧಾನ್ಯ ಬೆಳೆಯೋದಕ್ಕೆ ರೈತರಿಗೆ ಏನೇನು ಪ್ರೋತ್ಸಾಹ ಸಿಗ್ಬಹುದು ಸರ್, ಹೊಸದಾಗಿ ಬೆಳೆಯೋದಕ್ಕೆ ತಮ್ಮಿಂದ ಸಲಹೆ? ಖಂಡಿತ ಚಿನ್ಸ್ವಾಮಿ ಅವರೇ ಹೇಳ್ತೀನಿ.

ಮನಿ ಮಾರ ಸಾರಿಸಿ ನೀ ಮೈ ತೊಳೆದಲ್ಲಿ ಬಿಸಿ ನೀರ ಕಾಸಿ ಅಷ್ಟಗಂಧ ವಿಭೂತಿ ಧರಿಸಿ ಅಷ್ಟಗಂಧ ವಿಭೂತಿ ಧರಿಸಿ ಐದು ಬೆರಳಿಲಿ ನನಗ ಉಣಿಸಿ ಐದು ಬೆರಳಿಲಿ ನನಗ ಉಣಿಸಿ ನಾವಾದ ಮ್ಯಾಲ ನಾವಾದ ಮ್ಯಾಲ ನಾವಾದ ಮ್ಯಾಲ ನೀ ಹ್ಯಾಂಗಿರತ್ತೆ ನಿನ್ನ ಹ್ಯಾಂಗ ಮರಿಯದೆ ಗುಣವಂತಿ ನಿನ್ನ ಹ್ಯಾಂಗ ಮರಿಯದೆ ಗುಣವಂತಿ ದೇಶ ದೇಶ ತಿರುಗುತ್ತ ಬಂದೆ ವರನಾಗಿ ನಿನ್ನ